ಇವುಗಳನ್ನು ಕೊಡಬಾರದು. ಎರೆಹುಳುಗಳ ಶತ್ರುಗಳು ಈ ರೀತಿಯಾಗಿವೆ: ಗೆದ್ದಲು, ಕೆಂಜಿಗೆ, ಇರುವೆ, ಚಪ್ಪಟೆ ಹುಳ, ಹಂದಿಗಳು, ಪಕ್ಷಿಗಳು, ಜರಿ, ಕಪ್ಪೆ, ಮುಂಗುಸಿ, ಹಾವು, ನೆಲದುಂಬಿ, ಶತಪದಿ, ಜಿಗಣೆ, ನೊಣಗಳು, ಪರತಂತ್ರ ಜೀವಿಗಳು ಹಾಗೂ ರೋಗಾಣುಗಳು. ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿಕೊಂಡು ಇವುಗಳ ನಿರ್ವಹಣೆ ಮಾಡಿ ಎರೆಹುಳುಗಳನ್ನು ರಕ್ಷಿಸಬೇಕಾಗ್ತದೆ. ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನ ವಾಣಿ ಪ್ರಸಾರವಾಯಿತು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಮಲಾಕ್ಷಿ ಎಸ್ ಹೆಗಡೆ ಹಾಗೂ ಸಂಗಡಗರಿಂದ ದೀಪಾವಳಿ ಸಂದರ್ಭದ ಹಾಡುಗಳು. ಪೂಜಿಸಿದರು ಬಲಿವೇಂದ್ರನ, ಪೂಜಿಸಿದರು ಬಲಿವೇಂದ್ರನ. ಮಿಂದು ಮಡಿಯ ನುಟ್ಟು ಗಂಧಾಕ್ಷತೆಯಿಟ್ಟು, ಮಿಂದು ಮಡಿಯ ನುಟ್ಟು ಗಂಧಾಕ್ಷತೆಯಿಟ್ಟು, ವಿಧ ವಿಧ ಪುಷ್ಪಗಳಿಂದಲೇ, ವಿಧ ವಿಧ ಪುಷ್ಪಗಳಿಂದಲೇ ಪೂಜಿಸಿದರು ಬಲಿವೇಂದ್ರನ. ಓದೆಯಿಂದಲೇ ಭೂಮಿ ಪಾಲನ, ಪೂಜಿಸಿದರು ಬಲಿವೇಂದ್ರನ. ವೇದ ಮಂತ್ರಗಳಿಂದ ಪಂಚಾಮೃತದಿಂದ, ವೇದ ಮಂತ್ರಗಳಿಂದ ಪಂಚಾಮೃತದಿಂದ, ಮಾಧವ ಪ್ರಿಯ ಬಲಿರಾಜನ, ಮಾಧವ ಪ್ರಿಯ ಬಲಿರಾಜನ, ಪೂಜಿಸಿದರು ಬಲಿವೇಂದ್ರನ. ಓದೆಯಿಂದಲೇ ಭೂಮಿ ಪಾಲನ, ಪೂಜಿಸಿದರು ಬಲಿವೇಂದ್ರನ. ಕ್ಷೀರ ಜಲದಿಯಲಿ ವಾಸವಾಗಿರುವಾಗ, ಕ್ಷೀರ ಜಲದಿಯಲಿ ವಾಸವಾಗಿರುವಾಗ, ಧರಣಿಯ ದಾನವಾಗಿದ್ದನ, ಧರಣಿಯ ದಾನವಾಗಿದ್ದನ, ಪೂಜಿಸಿದರು ಬಲಿವೇಂದ್ರನ. ಓದೆಯಿಂದಲೀ ಭೂಮಿ ಪಾಲನ, ಪೂಜಿಸಿದರು ಬಲಿವೇಂದ್ರನ. ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ, ಧೈರ್ಯ ಶೌರ್ಯಗಳಿಂದ ವೀರ ವಿಕ್ರಮದಿಂದ, ಸುರರ ಗರ್ವವ ಮುರಿದಾತನ, ಸುರರ ಗರ್ವವ ಮುರಿದಾತನ, ಪೂಜಿಸಿದರು ಬಲಿವೇಂದ್ರನ. ಓದೆಯಿಂದಲೀ ಭೂಮಿ ಪಾಲನ, ಪೂಜಿಸಿದರು ಬಲಿವೇಂದ್ರನ. ಹಾಲು ಹೋಳಿಗೆಗಳು ಕಡಬು ಪಾಯಸಗಳು,

ಆನಂದ ಭರಿತ ಅಮೃತ ನವನುಣ್ಣ ಆನಂದ ಭರಿತ ಘನವಾಗಿ ಗೈದು ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ